ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ದೇಶದಲ್ಲಿಯೇ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಈಗ ಎಮರ್ಜೆನ್ಸಿ ಮೆಡಿಸಿನ್ ಈ ಕುರಿತು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನಿವೇದಿತಾ ಟಿಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳು, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಟಿಜಿ ಅವರು. ಅವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಅನ್ನುವಂಥ ವಿಭಾಗದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಎಮರ್ಜೆನ್ಸಿ ಮೆಡಿಸಿನ್ ಅನ್ನುವಂಥ ವಿಭಾಗವನ್ನು ನಾವು ಇತ್ತೀಚೆಗೆ ತಾನೇ ಕೇಳ್ತಾ ಇದ್ದೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಸರ್. ಡಾಕ್ಟ್ರೆ, ಈಗ ಈ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಹೇಳಿ ನಾವು ಕೇಳೋದು ಈಗ ಹೊಸತ್ತು. ಯಾಕಂತೇಳಿದ್ರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಮರ್ಜೆನ್ಸಿ ಅನ್ನುವಂಥ ಒಂದು ಶಬ್ದವನ್ನು ಕೇಳಿದ್ದೇವೆ. ಆ ಎಮರ್ಜೆನ್ಸಿಯ ಇದರಲ್ಲಿ ಯಾರಾದರೂ ಕೂಡ ಬೇಗ ಏನಾದರೂ ತೊಂದರೆ ಇದ್ದರೆ, ಅವರಿಗೆ ಆಕ್ಸಿಡೆಂಟ್ ಎಂಥದ್ದು ಆದರೆ ಅಲ್ಲಿ ಎಮರ್ಜೆನ್ಸಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಮಾಡುವಂಥದ್ದು. ಈಗ ಈ ಎಮರ್ಜೆನ್ಸಿ ಮೆಡಿಸಿನ್ ಅನ್ನುವಂಥ ಒಂದು ವಿಭಾಗ, ಇದರ ವ್ಯಾಪ್ತಿ ಏನು? ಎಮರ್ಜೆನ್ಸಿ ಮೆಡಿಸಿನ್ ಅನ್ನುವ ಸಬ್ಜೆಕ್ಟ್ ಈಗ ಸದ್ಯ ಭಾರತದಲ್ಲಿ ಬೆಳೀತಾ ಇರುವ ಸಬ್ಜೆಕ್ಟ್. ಇದು 2009 ಶುರು ಆಗಿದೆ. ಆದ್ರೆ ಅದರದ್ದು ಜನರಿಗೆ ಅವೇರ್ನೆಸ್ ಬರ್ತಾ ಇರೋದು ಈಗ ಕಳೆದ ಕೆಲವು ವರ್ಷಗಳಿಂದ. ನಮ್ಮ ಸಬ್ಜೆಕ್ಟ್ ಅಲ್ಲಿ ಇವಾಗ ನಾವು ಎಲ್ಲಾ ತರಹದ ಪೇಷಂಟ್ಗಳನ್ನ ನೋಡ್ಬೇಕಾಗ್ತದೆ. ಆಕ್ಸಿಡೆಂಟ್ ಆದ್ರೆ ನೋಡ್ಬೇಕಾಗ್ತದೆ, ಫ್ರಾಕ್ಚರ್ ಆದ್ರೆ ನೋಡ್ಬೇಕಾಗ್ತದೆ, ಮಕ್ಕಳನ್ನು ನೋಡ್ಬೇಕಾಗ್ತದೆ, ಅದೇ 80 ಪ್ರಾಯದವರನ್ನು ಕೂಡ ನೋಡ್ಬೇಕಾಗ್ತದೆ. ಹಾರ್ಟ್ ಅಟ್ಯಾಕ್ ಆದವರನ್ನು, ಸ್ಟ್ರೋಕ್ ಆದವರನ್ನು ಎಲ್ಲ ತಕ್ಷಣ ಲೈಫ್ ಸೇವಿಂಗ್ ಮೆಡಿಸಿನ್ಸ್, ಲೈಫ್ ಸೇವಿಂಗ್ ಪ್ರೊಸೀಜರ್ಸ್ ಏನು ಮಾಡಬೇಕಾಗ್ತದೆ ಪೇಷಂಟ್ಗಳಿಗೆ, ಅದನ್ನು ನಾವು ಎಮರ್ಜೆನ್ಸಿಯಲ್ಲಿ ಮಾಡ್ತೇವೆ. ಇವಾಗ ನೀವೊಂದು ಆಸ್ಪತ್ರೆಗೆ ಹೋಗಿ ಒಂದು ಡಾಕ್ಟ್ರನ್ನ ಮೀಟ್ ಮಾಡಿ ಆಮೇಲೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂದರೆ ಅದು ಹೊತ್ತು ತಗೊಳ್ತದೆ. ಯಾಕಂದರೆ ಕ್ಲಿನಿಕ್ಕಿನ ರೂಮಿನ ಒಳಗಡೆ ಕೂತ್ಕೊಂಡಿರುವ ಒಂದು ಡಾಕ್ಟ್ರಿಗೆ ಹೊರಗಡೆ ವೆಯ್ಟ್ ಮಾಡ್ತಾ ಇರುವ ಪೇಷಂಟು ಎಷ್ಟು ಸೀರಿಯಸ್ ಇದ್ದಾರೆ ಅಂತ ಹೇಳಿ ಅಂದಾಜಿರುವುದಿಲ್ಲ. ಅಲ್ಲಿ ಕ್ಯೂ ಅಲ್ಲಿ ಹೋಗಿ ಅವ್ರ ಹತ್ರ ಭೇಟಿ ಮಾಡಿ ಮತ್ತೆ ಅವರು ನಿಮ್ಮನ್ನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಹೇಳಿ ಕಳಿಸುವಾಗ ಪೇಷಂಟಿಗೆ ತುಂಬಾ ಹೊತ್ತು ಕಳೆದಿರ್ತದೆ. ಸೊ ಅದರ ಬದಲು ಎಮರ್ಜೆನ್ಸಿಯಲ್ಲಿ ಬಂದರೆ ನಾವು ಫಸ್ಟ್ ಏಡ್ ಅಂತ ಮೊದಲು ಏನು ಹೇಳ್ತಾ ಇದ್ರು, ಕ್ಯಾಶುವಲ್ಟಿ ಅಂತ ಏನು ಹೇಳ್ತಾ ಇದ್ರು, ಅದರ ವ್ಯಾಪ್ತಿ ಸ್ವಲ್ಪ ಕಮ್ಮಿ ಇತ್ತು. ಯಾಕಂದರೆ ಅದು ಬರೀ ಈ ಡ್ರೆಸ್ಸಿಂಗು, ಆಕ್ಸಿಡೆಂಟ್ ಆದವರನ್ನು ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋದು, ಈ ಬ್ಲೀಡಿಂಗನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಟಿ ಕೊಡುವಂತಹದ್ದು ಇತ್ತು. ಆದರೆ ಈಗ ಎಮರ್ಜೆನ್ಸಿ ಮೆಡಿಸಿನಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಬೇರೆ ಯಾವ ಡಿಪಾರ್ಟ್ಮೆಂಟನ್ನು ಇನ್ವಾಲ್ವ್ ಮಾಡದೆ ಫಸ್ಟ್ ನಾವು ಪೇಷಂಟಿಗೆ ಅಗತ್ಯ ಬರುವಂಥ ಎಲ್ಲ ಲೈಫ್ ಸೇವಿಂಗ್ ಮೆಡಿಸಿನ್ಸು, ಲೈಫ್ ಸೇವಿಂಗ್ ಪ್ರೊಸೀಜರ್ಸ್ ಎಲ್ಲ ಮಾಡಿ ಮತ್ತೆ ಹಾರ್ಟ್ ಅಟ್ಯಾಕ್ ಬಂದರೆ ಅವರನ್ನು ಒಂದು ಕಾರ್ಡಿಯಾಲಜಿಸ್ಟಿಗೆ ರೆಫರ್ ಮಾಡುವಂಥದ್ದು, ತಿಳಿಸುವಂಥದ್ದು. ಸ್ಟ್ರೋಕ್ ಬಂದರೆ ಒಂದು ನ್ಯೂರಾಲಜಿಸ್ಟ್ಗೆ ತಿಳಿಸುವಂಥದ್ದು. ಇದು ನಾವು ಸ್ಕ್ಯಾನಿಂಗು, ಇಮಿಡಿಯೇಟ್ ಮೆಡಿಸಿನ್ಸು, ಬೇಕಾದ ಅಗತ್ಯದ್ದು ಎಲ್ಲ ಮಾಡಿ ತಿಳಿಸುವಂಥದ್ದು. ಮುಂಚೆ ಈ ಥರ ಇರಲಿಲ್ಲ, ಈಗ ನಾವು ಇದನ್ನು ಬೆಳೆಸ್ತಾ ಇದ್ದೇವೆ. ಹೌದು. ಮುಖ್ಯವಾಗಿ ನಿಮ್ಮಲ್ಲಿ ಹೆಚ್ಚು ಇದಕ್ಕೆ ಬರುವಂಥ ಪೇಷಂಟ್ ಯಾವ ವರ್ಗಕ್ಕೆ ಸೇರಿದ್ದು, ಯಾವ ಕಾಯಿಲೆಗೆ ಸೇರಿದ್ದು ಅಂತ? ಕೆಲವು ಆಸ್ಪತ್ರೆಗಳಲ್ಲಿ ಕೆಲವು ತರಹದ ಪೇಷಂಟ್ಸ್ ಜಾಸ್ತಿ ಬರ್ತಾರೆ. ಎಲ್ಲ ತರಹದ ಪೇಷಂಟ್ಸ್, ಈಗ ಹಾವು ಕಚ್ಚಿದವರು ಇರಬಹುದು, ಸ್ಟ್ರೋಕ್ಗಳು ಇರಬಹುದು, ಹಾರ್ಟ್ ಅಟ್ಯಾಕ್ ಪೇಷಂಟ್ಸು, ಮತ್ತೆ ಈ ದಮ್ಮು ಕಟ್ಟುದು, ಮತ್ತೆ ಆಕ್ಸಿಡೆಂಟ್ ಪೇಷಂಟ್ಗಳು ಕೂಡ ರೆಫರ್ ಆಗಿ ಬರ್ತಾರೆ. ಮಕ್ಕಳು ಬರ್ತಾರೆ, ಹೆರಿಗೆಗೆ ಬರ್ತಾರೆ ಅಥವಾ ಹೆರಿಗೆ ಆಗಿ ಕಾಂಪ್ಲಿಕೇಶನ್ ಆಗಿ ಬರುವಂತಹ ಪೇಷಂಟ್ಸು ಇರ್ತಾರೆ. ಬರೀ ಒಂದು 6 ಗಂಟೆ ಹೊತ್ತಲ್ಲಿ 3-4 ಪೇಷಂಟ್ ಹಾವು ಕಚ್ಚಿ ಬಂದಿದ್ರು, ಮತ್ತೆ 2 ಸ್ಟ್ರೋಕ್ ಪೇಷಂಟ್ಸ್ ಬಂದಿದ್ರು, ಮತ್ತೆ 2 ದಮ್ಮು ಕಟ್ಟಿ ಪೇಷಂಟ್ ಬಂದಿದ್ರು. ಹಾಗೆ ಒಂದೊಂದು ದಿವಸ ನಮಗೆ ಕೆಲವು ತರಹದ ಪೇಷಂಟ್ಸ್ ಜಾಸ್ತಿ ಇರ್ತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಒಂದೊಂದು ದಿವಸ ನಮಗೆ ಬರೀ ಸ್ಟ್ರೋಕ್ ಬರೆದು ಉಂಟು, ಅಂದರೆ ತುಂಬ ಸ್ಟ್ರೋಕ್ಸ್ ಆಗಿ ಬಂದ ಪೇಷಂಟ್ಗಳು ಇದ್ದಾರೆ, ಕೆಲವು ದಿವಸ ಬರೀ ಆಕ್ಸಿಡೆಂಟ್ ಆಗಿ ಬಂದ ಪೇಷಂಟ್. ಯಾವ ತರಹದ್ದು ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಇನ್ ಜನರಲ್ ನಮಗೆ ಎಲ್ಲ ತರಹದ ಪೇಷಂಟ್ಗಳು ಬರ್ತಾರೆ. ಈಗ ಮುಖ್ಯವಾಗಿ ಈ ಆಕ್ಸಿಡೆಂಟ್ ಅನ್ನುವಂಥದ್ದು ಒಂದು ಎಮರ್ಜೆನ್ಸಿ, ಮೊದಲು ಕ್ಯಾಶುವಾಲಿಟಿಯಲ್ಲಿ ಅದನ್ನ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಆಕ್ಸಿಡೆಂಟ್ ಪೇಷಂಟ್ ಬಂದರೆ ನೀವೇನು ಮಾಡ್ತೀರಿ? ನಮಗೆ ಒಂದು ಸೆಟ್ ಪ್ರೋಟೋಕಾಲ್ ಅಂತ ಉಂಟು, ನಮ್ಮ ಸಬ್ಜೆಕ್ಟಲ್ಲಿ ಈ ಥರ ಪೇಷಂಟ್ ಬಂದರೆ ಈ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಎಮರ್ಜೆನ್ಸಿ ಅಂದರೆ ಫಸ್ಟ್ ಲೈಫ್ ಸೇವಿಂಗ್, ನಾವೇನೇ ಮಾಡೋದಿದ್ರೂ ಫಸ್ಟ್ ಉಸಿರಾಟದ್ದು ಸಮಸ್ಯೆ ಇಲ್ಲದ ಹಾಗೆ ನೋಡಿಕೊಳ್ಬೇಕು ಅಂತ, ಏರ್ ವೇ ಅಂತ ಹೇಳ್ತೇವೆ. ಅದೇ ಆಕ್ಸಿಡೆಂಟ್ ಪೇಷಂಟ್ಸ್ ಬಂದರೆ ಅಥವಾ ಏನಾದರೂ ಇಂಜುರಿ ಆಗಿ ಪೇಷಂಟ್ಸ್ ಬಂದರೆ, ಈಗ ಫಾಲ್ ಫ್ರಮ್ ಹೈಟ್ ಅಂತ ಹೇಳ್ತೇವೆ, ಎತ್ತರದ ಕಟ್ಟಡದಿಂದ ಅಥವಾ ಬಿಲ್ಡಿಂಗಿಂದ ಬಿದ್ದರೆ ಅವರಿಗೂ ಸಿಕ್ಕಾಪಟ್ಟೆ ಏಟಾಗಿರ್ತದೆ. ಸೊ ಆ ಥರದ್ದೆಲ್ಲ ಪೇಷಂಟ್ಸ್ ಬಂದಾಗ ಫಸ್ಟ್ ನಾವು ಮಾಡಬೇಕಾಗಿರೋದು ಉಸಿರಾಟದಕ್ಕಿಂತಲೂ ಮುಂಚೆ ಹೆಮರೇಜ್ ಕಂಟ್ರೋಲ್ ಅಂತ ಹೇಳ್ತೇವೆ. ಬ್ಲೀಡಿಂಗ್ ನಿಲ್ಲಿಸಬೇಕು, ಎಲ್ಲಿಯಾದರೂ ತುಂಬ ಬ್ಲೀಡಿಂಗ್ ಆಗ್ತಾ ಇದ್ರೆ. ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಿಗೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಯಾಕಂದರೆ ಅದು ಇಟ್ ಇಸ್ ನಾಟ್ ಅ ಲೈಫ್ ಥ್ರೆಟ್ನಿಂಗ್ ಬ್ಲೀಡಿಂಗ್ ದಟ್ ಹ್ಯಾಪನ್ಸ್ ದೇರ್. ಬಟ್ ಲೈಫ್ ಥ್ರೆಟ್ನಿಂಗ್ ಬ್ಲೀಡಿಂಗ್ ಯಾವುದಾದ್ರೂ ಇದ್ರೆ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಿ ಮತ್ತೆ ಏರ್ ವೇ ಅಂತ ಹೇಳ್ತೇವೆ. ಉಸಿರಾಟದ ಸಮಸ್ಯೆ ಏನಾದರೂ ಇದೆಯಾ, ಅವರಿಗೆ ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆಯಾ, ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಇದೆಯಾ ಅಂತ ನೋಡ್ತೇವೆ. ಉಸಿರಾಟ ಕಷ್ಟ ಆದರೆ ಅವರಿಗೆ ಆಕ್ಸಿಜನ್ ಕೊಡ್ತೇವೆ ಅಥವಾ ವೆಂಟಿಲೇಟರ್ ಮೇಲೆ ಹಾಕ್ತೇವೆ. ಅದು ಮಾಡಿದ ಮೇಲೆ ಮತ್ತೆ ಬಿ ಪಿ ಮೇಂಟೈನ್ ಮಾಡಲಿಕ್ಕೆ ಡ್ರಿಪ್ಸ್ ಸ್ಟಾರ್ಟ್ ಮಾಡ್ತೇವೆ. ಬ್ಲಡ್ ಬೇಕಾದರೆ ಎಲ್ಲಿಯಾದರೂ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿರುವ ಪೇಷಂಟ್ ಆಗಿದ್ದರೆ ಅವರಿಗೆ ಬ್ಲಡ್ ಕೊಡಬೇಕಾಗ್ತದೆ ಎಮರ್ಜೆನ್ಸಿಯಲ್ಲಿ. ಸೊ ಆ ಥರ ಪೇಷಂಟ್ಸಿಗೆ ನಾವು ಬ್ಲಡ್ ಇಮ್ಮಿಡಿಯೇಟ್ ಅರೇಂಜ್ ಮಾಡಲಿಕ್ಕೆ ಬ್ಲಡ್ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಿ ಬ್ಲಡ್ ಕಳಿಸ್ತೇವೆ. ಟೆಸ್ಟಿಂಗ್ ಗ್ರೂಪ್ ಟೆಸ್ಟ್ ಮಾಡಿ ಬ್ಲಡ್ ಇಮ್ಮಿಡಿಯೇಟ್ ಅರೇಂಜ್ ಮಾಡಬೇಕು ಅಂತ ಹೇಳಿ ಆ ಥರದ್ದೆಲ್ಲ ಮಾಡಿ ಪೇಷಂಟ್ ಸ್ವಲ್ಪ ಬಿ ಪಿ ಆಕ್ಸಿಜನ್ನು ಎಲ್ಲ ಸ್ಟೇಬಲ್ ಆಯಿತು ಅಂತ ಆದ ಮೇಲೆ ಪೇಷಂಟನ್ನು ಅಗತ್ಯ ಇರುವ ಸ್ಕ್ಯಾನಿಂಗ್ಗೆ, ಅಂದರೆ ತಲೆಗೆ ಏಟಾಗಿದ್ರೆ ತಲೆದು ಸ್ಕ್ಯಾನಿಂಗ್ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ, ಕುತ್ತಿಗೆದು ಸಿ ಟಿ ಸ್ಕ್ಯಾನ್ ಮಾಡ್ತೇವೆ, ಫ್ರ್ಯಾಕ್ಚರ್ ಏನಾದರೂ ಇದ್ರೆ ಎದೆಯಲ್ಲಿ ಏಟಾಗಿದ್ರೆ ಅದಕ್ಕೆ ಎಕ್ಸ್ರೇಗೆ ಕಳಿಸ್ತೇವೆ, ಹೊಟ್ಟೆಗೆ ಏನಾದರೂ ಏಟಾಗಿದೆ ಅಂತ ಅನ್ನಿಸಿದ್ರೆ ನಮಗೆ ನೋಡುವಾಗ ನಾವೇ ಅಲ್ಟ್ರಾಸೌಂಡ್ ಮೆಷಿನ್ ನಮ್ಮಲ್ಲಿ ಇರ್ತದೆ ಎಮರ್ಜೆನ್ಸಿಯಲ್ಲಿ. ಸೊ ಅಲ್ಲಿ ಎಮರ್ಜೆನ್ಸಿಯಲ್ಲಿ ಸ್ಕ್ಯಾನ್ ಮಾಡಿ ನೋಡ್ತೇವೆ, ಬ್ಲೀಡಿಂಗ್ ಏನಾದರೂ ಸಮಸ್ಯೆ ಆಗ್ತಾ ಉಂಟು ಹೊಟ್ಟೆಯಲ್ಲಿ ಅಂತ ಅನ್ನಿಸಿದ್ರೆ ನಮಗೆ ಹೊಟ್ಟೆದು ಸಿ ಟಿ ಸ್ಕ್ಯಾನ್ ಹೇಳ್ತೇವೆ. ಈ ಥರ ಎಲ್ಲ ಮಾಡಿ ನಾವು ಮತ್ತೆ ನೆಸೆಸರಿ, ಈಗ ಆರ್ಥೋ ಫ್ರ್ಯಾಕ್ಚರ್ ಏನಾದರೂ ಇದ್ದರೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟು, ಸರ್ಜರಿ ಡಿಪಾರ್ಟ್ಮೆಂಟು, ಆ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ, ನ್ಯೂರೋ ಸರ್ಜರಿ ತಲೆದು ಏನಾದರೂ ಇಟ್ಟಿದ್ರೆ ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ರೆಫರ್ ಮಾಡ್ತೇವೆ. ವೆಹಿಕಲ್ ಆಕ್ಸಿಡೆಂಟ್ ಆದರೂ ಕೂಡ ಇದೇ ಥರದ ಇಂಜುರಿ ಆಗುವಂಥದ್ದು? ಹೌದು, ಅಂದರೆ ಮೋಡ್ ಆಫ್ ಇಂಜುರಿ ಮೇ ಬಿ ಡಿಫ್ರೆಂಟ್, ಹೇಗೆ ಅವರಿಗೆ ಇಂಜುರಿ ಆಗ್ತದೆ ಅದು ಬೇರೆ ಬೇರೆ ಇರಬಹುದು, ಬಟ್ ಅಲ್ಟಿಮೇಟ್ಲಿ ಅವರಿಗೆ ಒಂದು ತಲೆಗೆ ಏಟಾಗಿರಬಹುದು, ಎದೆಗೆ ಏಟಾಗಿರಬಹುದು, ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗ್ತಾ ಇರಬಹುದು, ಹೇಳಲಿಕ್ಕೆ ಬರುವುದಿಲ್ಲ. ಸೊ ಯಾವುದೇ ಥರದ ಇಂಜುರಿ ಆದರೂ ಕೂಡ ನಮ್ಮ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೇ ಥರ ಹೋಗ್ತದೆ. ಫಸ್ಟ್ ಬ್ಲೀಡಿಂಗ್ ಕಂಟ್ರೋಲ್ ಮಾಡಿ, ಉಸಿರಾಟದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನೋಡಿ ಬಿ ಪಿ ಎಲ್ಲ ಕಂಟ್ರೋಲ್ ಮಾಡಿ ಮತ್ತೆ ಸ್ಕ್ಯಾನಿಂಗಿಗೆಲ್ಲ ಶಿಫ್ಟ್ ಮಾಡಿ ಮತ್ತೆ ನಾವು ಅಗತ್ಯ ಇರುವ ಡಿಪಾರ್ಟ್ಮೆಂಟ್ಗಳಿಗೆ ಇನ್ಫಾರ್ಮ್ ಮಾಡುವಂಥದ್ದು. ಇದು ಆಕ್ಸಿಡೆಂಟ್ನ ವಿಷಯ ಆಯಿತು. ನೀವು ಹೇಳಿದ್ರಿ ಹಾರ್ಟ್ನ ಸಮಸ್ಯೆಗಳಲ್ಲಿ ಕೂಡ ಕ್ರಿಟಿಕಲ್ ಆಗಿ ಬಂದವರನ್ನು ನಮ್ಮಲ್ಲೇ ಮಾಡ್ತೀರಿ ಅಂತ. ಸಾಮಾನ್ಯವಾಗಿ ಹಾರ್ಟ್ನ ಸಮಸ್ಯೆಗಳು ಯಾವ ತರದಲ್ಲಿ ಬರ್ತವೆ? ಓಕೆ, ಹಾರ್ಟ್ನ ಸಮಸ್ಯೆಗಳು ಜನರಿಗೆ ಅವೇರ್ನೆಸ್ ಇರುದು ಇವಾಗ ಎರಡೇ, ಹಾರ್ಟ್ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್. ಹೌದು, ಆ್ಯಂಡ್ ನನಗೆ ಗೊತ್ತಿರುವ ಪ್ರಕಾರ ಈಗ ನನ್ನ ತಾಯಿಯೇ ಅದನ್ನು ಕನ್ಫ್ಯೂಷನ್ ಮಾಡಿಕೊಳ್ತಾರೆ. ಹಾಗಾಗಿ ಜನರು ಏನು ಮಾಡ್ತಾರೆ, ಹಾರ್ಟ್ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್ ಎರಡು ಒಂದೇ ಅಂತ ಅಂದುಕೊಳ್ತಾರೆ. ಎರಡು ಒಂದೇ ಅಲ್ಲ. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿಗೆ ಹೋಗುವಂಥ ಬ್ಲಡ್ ಸಪ್ಲೈ, ಈಗ ನಮ್ಮ ದೇಹಕ್ಕೆ, ಇಡೀ ದೇಹಕ್ಕೆ ಬ್ಲಡ್ ಸಪ್ಲೈ ಹಾರ್ಟ್ ಮಾಡೋದು, ಅದೇ ಹಾರ್ಟಿಗೆ ಕೂಡ ಬ್ಲಡ್ ಸಪ್ಲೈ ಬೇಕಾಗ್ತದೆ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ. ಆ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗುವುದು ಕಮ್ಮಿ ಆಗುವುದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು. ಸೊ ಹಾರ್ಟ್ ಅಟ್ಯಾಕ್ ಆದರೆ ಬೇರೆ ತರಹದ ಟ್ರೀಟ್ಮೆಂಟ್ ಇರ್ತದೆ. ಹಾರ್ಟ್ ಫೇಲ್ಯೂರ್ ಅಂದರೆ ಹಾರ್ಟ್ ಫಂಕ್ಷನ್ನೇ ಕಮ್ಮಿ ಆಗ್ತದೆ, ಬ್ಲಡ್ ಸಪ್ಲೈ ಅಲ್ಲ, ಫಂಕ್ಷನ್. ಅಂದರೆ ಅದು ಒಂದು 60% ಪಂಪ್ ಮಾಡಬೇಕಾದಲ್ಲಿ 40% 30% ಪಂಪ್ ಮಾಡ್ತದೆ. ಆವಾಗ ಏನಾಗ್ತದೆ ಅಂದರೆ ಬ್ಲಡ್ ಎಲ್ಲ ಹೋಗಿ ಲಂಗ್ಸಲ್ಲಿ ಕೂತ್ಕೊಂಡು ಪೇಷಂಟಿಗೆ ದಮ್ಮು ಕಟ್ಟಲಿಕ್ಕೆ ಶುರುವಾಗ್ತದೆ, ಉಸಿರಾಟದ ಸಮಸ್ಯೆ ಶುರುವಾಗ್ತದೆ. ಈ ಥರ ಪೇಷಂಟಿಗೆ ಟ್ರೀಟ್ಮೆಂಟ್ ಬೇರೆ ರೀತಿ ಇರ್ತದೆ. ಎರಡು ತರದ ವಿಷಯ ಹೇಳಿದೆ, ಹಾರ್ಟ್ ಫೇಲಿಯರ್, ಹಾರ್ಟ್ ಅಟ್ಯಾಕ್. ಇದರ ಸಿಂಪ್ಟಮ್ಸ್ ಗಳು ಒಂದೆಯಾ ಬೇರೆ ಬೇರೆಯಾ? ಜನರಲಿ ಬೇರೆ ಬೇರೆ ಇರ್ತದೆ. ಹಾರ್ಟ್ ಅಟ್ಯಾಕ್ ಬಂದವರಿಗೆ ಎದೆ ನೋವು ಬರಬಹುದು, ಎದೆ ಉರಿ ಬರಬಹುದು, ಹೊಟ್ಟೆಯ ಮೇಲ್ಭಾಗದಲ್ಲಿ ಉರಿ ಬರಬಹುದು, ಗ್ಯಾಸ್ಟ್ರಿಕ್ ಅಂತ. ಜನರಲಿ ನಾವು ನೋಡುವ ಮೆಜಾರಿಟಿ ಆಫ್ ಪೇಷಂಟ್ಸ್, ಸೀರಿಯಸ್ ಆಗಿ ಬರುವ ಪೇಷಂಟ್ಸ್ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಿ ಬರುವಂತದ್ದು. ಯಾಕಂದ್ರೆ ಅವರು ಇದು ಗ್ಯಾಸ್ಟ್ರಿಕ್, ಇದು ಹಾರ್ಟ್ ಇದಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಎರಡು ಮೂರು ದಿನ ಮನೆಯಲ್ಲಿ ಇರ್ತಾರೆ, ಸೀರಿಯಸ್ ಆದ ಮೇಲೆ ಬರ್ತಾರೆ. ಈ ತರ ಹೊಟ್ಟೆ ಉರಿ ಇರಬಹುದು, ವಾಂತಿ ಬರಬಹುದು, ತಲೆ ಸುತ್ತು ಬರಬಹುದು, ಎದೆ ನೋವಿಲ್ಲದೆ ಬರೀ ಹೆಗಲು, ಲೆಫ್ಟ್ ಹೆಗಲು ನೋವು ಬರಬಹುದು, ಬೆನ್ನು ನೋವು ಬರಬಹುದು, ಕುತ್ತಿಗೆಯಲ್ಲಿ, ಜಾ ಅಂದ್ರೆ ನಮ್ಮ ದವಡೆಯಲ್ಲಿ ನೋವು, ಕೈಗೆ ನೋವು ಬರುವಂತಹದ್ದು. ಇಂಥದ್ದೆಲ್ಲಾ ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಬರ್ತದೆ. ಹಾರ್ಟ್ ಫೇಲಿಯರ್ ಅಲ್ಲಿ ನಾನು ಹೇಳಿದ ಹಾಗೆ ಲಂಗ್ಸ್ ಅಲ್ಲಿ ಹೋಗಿ ನೀರು ಕೂತ್ಕೊಳ್ಳುವ ಕಾರಣ ಲಂಗ್ಸ್ ಅಲ್ಲಿ ಗಾಳಿ ಶ್ವಾಸ ತೆಗಿಲಿಕ್ಕೆ ಆಗುದಿಲ್ಲ, ಹಾಗಾಗಿ ಅವರಿಗೆ ದಮ್ಮು ಕಟ್ತದೆ, ಉಸಿರಾಟದ್ದು ಸಮಸ್ಯೆ ಅಂತ. ಪ್ರೆಷರ್ ಅಲ್ಲಿ ಬ್ರೀದ್ ಮಾಡ್ಬೇಕಾಗ್ತದೆ, ಕೆಲವರಿಗೆ ಕಾಲಲ್ಲಿ ನೀರು ತುಂಬಿರ್ತದೆ, ಈ ತರ ಸಮಸ್ಯೆಗಳು ಕಾಣ್ತವೆ ಹಾರ್ಟ್ ಫೇಲಿಯರ್ ಅಲ್ಲಿ. ಹಾರ್ಟ್ ಫೇಲಿಯರ್ ಅಲ್ಲಿ ಹೆಚ್ಚಿನ ಪೇಷಂಟ್ಸ್ ಅಲ್ಲಿ ಮೊದಲೇ ಏನಾದ್ರೂ ಒಂದು ಸ್ವಲ್ಪ ಸಿಂಪ್ಟಮ್ಸ್, ಬಿ ಪಿ ಇರಬಹುದು ಅಥವಾ ಏನಾದ್ರೂ ಒಂದು ಅವರಿಗೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿದ್ದಿರಬಹುದು. ಹಾರ್ಟ್ ಅಟ್ಯಾಕ್ ಆಗಿರುವ ಪೇಷಂಟ್ ಗೆ ಹಾರ್ಟ್ ಸ್ವಲ್ಪ ವೀಕ್ ಆಗಿರ್ತದೆ, ಸೊ ಆ ವೀಕ್ನೆಸ್ ಇಂದಾಗಿ ಪಂಪ್ ಫೇಲಿಯರ್ ಅಂತ ಹೇಳ್ತೇವೆ ನಾವು. ಪಂಪ್ ಫೇಲಿಯರ್ ಆಗಿ ಹಾರ್ಟ್ ಫೇಲಿಯರ್ ಆಗಿ ಬಂದವರು ಇರ್ತಾರೆ ಅಂತ ಹೇಳಿದ್ರೆ ಅವರಿಗೊಂದು ಸ್ವಲ್ಪ ಮೊದಲಿನ ಹಿಸ್ಟ್ರಿ ಇರ್ತದೆ, ಸ್ವಲ್ಪ ಮೊದಲಿನ ಹಿಸ್ಟ್ರಿ ಹೆಚ್ಚಿನವರಿಗೆ ಇರ್ತದೆ. ಈಗ ಇದೆರಡಕ್ಕೂ ಕೂಡ ನೀವು ಎಮರ್ಜೆನ್ಸಿ ಅಂತ ಹೇಳಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀರಿ? ಎರಡು ಎಮರ್ಜೆನ್ಸಿಯೇ, ಎರಡಕ್ಕೂ ಅರ್ಜೆಂಟ್ ಟ್ರೀಟ್ಮೆಂಟ್ ಕೊಡ್ತೇವೆ ನಾವು. ಹಾರ್ಟ್ ಅಟ್ಯಾಕ್ ಆಗಿ ಬಂದ ಪೇಷಂಟ್ಗೆ, ಈಗ ಚೆಸ್ಟ್ ಪೇನ್, ಎದೆ ನೋವು ಅಥವಾ ಎದೆ ಉರಿ ಅಂತ ಬಂದ ಪೇಷಂಟ್ಸಿಗೆ 18 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, 80 ವರ್ಷ ಆಗಿರ್ಬೋದು, ಯಾವುದೇ ಪೇಷಂಟ್ಸಿಗೆ ನಾವು ಫಸ್ಟ್ ECG ಮಾಡ್ತೇವೆ. ಯಾಕಂದ್ರೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 18 ವರ್ಷದ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿದ್ದನ್ನು ನೋಡಿದ್ದೇನೆ, 28 ವರ್ಷ 35 ವರ್ಷದವರನ್ನು ನೋಡಿದ್ದೇನೆ. ಸೊ ಯಾರಿಗೆ ಹಾರ್ಟ್ ಅಟ್ಯಾಕ್ ಬರಬಹುದು, ಬ್ಲಡ್ ಸಪ್ಲೈ ಹಾರ್ಟಿಗೆ ಯಾವಾಗ ಕಮ್ಮಿ ಆಗಬಹುದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಫಸ್ಟ್ ನಾವೊಂದು ECG ಮಾಡಿ ಕನ್ಫರ್ಮ್ ಮಾಡ್ತೇವೆ. ECG ಚೇಂಜಸ್ ಇದ್ರೆ, ಹಾರ್ಟ್ ಅಟ್ಯಾಕ್ ಚೇಂಜಸ್ ಅಂತ ಹೇಳ್ತೇವೆ ನಾವು ECG, ಅದು ಇದ್ರೆ ತಕ್ಷಣ ನಾವು ಒಂದು 2-3 ಮಾತ್ರೆಗಳಿರ್ತವೆ ಕೊಡ್ಲಿಕ್ಕೆ, ಅದನ್ನು ತಕ್ಷಣ ಕೊಡ್ತೇವೆ ಪೇಷಂಟಿಗೆ. ಮತ್ತೆ ಒಂದು ಬ್ಲಡ್ ಥಿನ್ನರ್ ಇಂಜೆಕ್ಷನ್ ಇರ್ತದೆ, ಅದನ್ನು ಕೊಡ್ತೇವೆ. ಮತ್ತೆ ಕೆಲವು ಬ್ಲಡ್ ಟೆಸ್ಟ್, ಆಂಜಿಯೋಗ್ರಾಮ್ ಮಾಡಬೇಕಾಗ್ತದೆ ಅಂತ ಪೇಷಂಟ್ಗಳಲ್ಲಿ ಆಂಜಿಯೋಗ್ರಾಮ್ ಮಾಡಲಿಕ್ಕೆ ಬೇಕಾಗುವಂಥ ಬ್ಲಡ್ ಟೆಸ್ಟನ್ನು ಕಳಿಸ್ತೇವೆ. ಅದೇ ECG ಕೆಲವು ಪೇಷಂಟ್ಗಳಿಗೆ ಚೇಂಜಸ್ ಇರುವುದಿಲ್ಲ, ಅರ್ಲಿ ಚೇಂಜಸ್ ಅಂದರೆ ಈಗ ಎದೆ ನೋವು ಶುರುವಾಗಿ 1 ಗಂಟೆ ಒಳಗಡೆ ಬಂದ ಪೇಷಂಟ್ಸ್ಗೆ ಕೆಲವು ಸಲ ECG ಚೇಂಜಸ್ ಇರುವುದಿಲ್ಲ. ಅಂಥ ಪೇಷಂಟಿಗೆ ನಾವು ಒಂದು ಹಾರ್ಟ್ ಅಟ್ಯಾಕ್ ಕನ್ಫರ್ಮೇಷನ್ ಬ್ಲಡ್ ಟೆಸ್ಟ್ ಅಂತ ಒಂದು ಟ್ರಾಪನ್ ಐ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸ್ಟ್ಯಾಟ್ ಲ್ಯಾಬ್ ಅಂತ ಹೇಳ್ತೇವೆ ನಾವು, ತಕ್ಷಣ ಮೆಷಿನಿಗೆ ಹಾಕಿ ಒಂದು 15 ನಿಮಿಷದಲ್ಲಿ ರಿಪೋರ್ಟ್ ಬರುವಂಥದ್ದು ಅಂತ ಟೆಸ್ಟ್ ಮಾಡಿಸ್ತೇವೆ. ಈಗ ಈ ಹಾರ್ಟ್ ಅಟ್ಯಾಕ್ ಬರುವುದನ್ನು ಮೊದಲೇ ಟೆಸ್ಟ್ ಮಾಡಿ ನಾವು ಗುರುತಿಸಬಹುದಾ? ಗುರುತಿಸಬಹುದು ಸರ್. ಅದಕ್ಕೆ ಈಗ ಎಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅಂತ ಹೇಳ್ತಾರೆ ಅಲ್ಲ, ಅದು ಅಷ್ಟು ಫೇಮಸ್ ಆಗಿರೋದು ಒಂದು ಲ್ಯಾಬೊರೇಟರಿ ಅವರು ಅದನ್ನ ಇದು ಮಾಡಿರುವ ಕಾರಣ, ಇನ್ನೊಂದು ಜನರಿಗೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇರುವ ಕಾರಣ. ಪ್ರಿವೆಂಟಿವ್ ಆದ್ರೆ ಎಲ್ಲರೂ ಅನ್ಕೊಳ್ತಾರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸಸ್ ಗೊತ್ತಾಗ್ತದೆ ಅಂತ. ಇಲ್ಲ, TMT ಅಂತ ಹೇಳ್ತೇವೆ ನಾವು, ಟ್ರೆಡ್ಮಿಲ್ ಟೆಸ್ಟ್ ಅಂತ. ಮೆಷಿನ್ ಮೇಲೆ ಓಡಿ ಕಂಟಿನ್ಯೂಸ್ ECG, ಒಂದು 20 ನಿಮಿಷ ECG ರೆಕಾರ್ಡ್ ಮಾಡುವಾಗ ಸ್ಟ್ರೆಸ್ ಆದಾಗ ಹಾರ್ಟಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆದ್ರೆ ECG ಚೇಂಜಸ್ ಕಾಣ್ತದೆ. ಆ ಚೇಂಜಸ್ ಇದ್ರೆ ಹಾರ್ಟಲ್ಲಿ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅರ್ಥ. ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆ ಏನಂತ ಹೇಳಿದ್ರೆ, ಅವರಿಗೆ ಟ್ರೈಗ್ಲಿಸರೈಡ್ ನಲ್ಲಿ ತುಂಬಾ ಹೆಚ್ಚು ಕಮ್ಮಿ ಇದ್ರೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಅಂತ ಹೇಳುವಂಥದ್ದು. ಮೊದಲು ನಮ್ಮಲ್ಲಿಯೂ ಅದೇ ನಂಬಿಕೆ ಇತ್ತು, ಆದ್ರೆ ಈವಾಗ 18 ವರ್ಷ 15 ವರ್ಷದ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಕಾರಣ ನಾವು ಬರೀ ಟ್ರೈಗ್ಲಿಸರೈಡ್ಸ್, 18 ವರ್ಷದ ಮಕ್ಕಳಿಗೆ ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗುವ ಸಾಧ್ಯತೆ ತುಂಬಾ ಕಮ್ಮಿ. ಟ್ರೈಗ್ಲಿಸರೈಡ್ಸ್ 500 ಇರುವ ಪೇಷಂಟಿಗೂ ಹಾರ್ಟ್ ಅಟ್ಯಾಕ್ ಆಗದೆ ಆರಾಮದಲ್ಲಿರುವ ಪೇಷಂಟ್ಸನ್ನು ನೋಡಿದ್ದೇನೆ. ಅದೇ 200 ಒಳಗಡೆ ನಾರ್ಮಲ್ ಇರುವ ಪೇಷಂಟ್ಸಿಗೂ ಹಾರ್ಟ್ ಅಟ್ಯಾಕ್ ಆಗೋದು ನೋಡಿದ್ದೇನೆ. ಸೊ ದೇರ್ ಆರ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ಪ್ರಾಬಬ್ಲಿ ದಟ್ ಎಫೆಕ್ಟ್ ದಟ್ ಕಾಸ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇನೆ ನಾನು. ಹಾರ್ಟ್ ಫೇಲಿಯರಿಗೆ ಯಾವ ತರ ಟ್ರೀಟ್ಮೆಂಟ್? ಹಾರ್ಟ್ ಫೇಲಿಯರಿಗೆ ನಾವು ಪೇಷಂಟ್ ಬಂದಾಗ ಅವರಿಗೆ ಲಂಗ್ಸ್ ಅಲ್ಲಿ ಕೂತ್ಕೊಂಡ ನೀರು ಕಮ್ಮಿ ಆಗ್ಲಿಕ್ಕೆ ಇಂಜೆಕ್ಷನ್ ಕೊಡ್ತೇವೆ. ಫಸ್ಟ್ ECG ಎಲ್ಲ ಮಾಡಿ ಅವರಿಗೆ ಆಕ್ಸಿಜನ್ ಕಮ್ಮಿ ಉಂಟಾ, BP ಜಾಸ್ತಿ ಉಂಟಾ ನೋಡ್ತೇವೆ. BP ಜಾಸ್ತಿ ಇದ್ರೆ BP ಸ್ವಲ್ಪ ಕಮ್ಮಿ ಮಾಡುವಂತಹ ಇಂಜೆಕ್ಷನ್ಸ್ ಅನ್ನ ಕೊಡ್ತೇವೆ. ಆಕ್ಸಿಜನ್ ಕಮ್ಮಿ ಇದ್ರೆ ಆಕ್ಸಿಜನ್ ಮಾಸ್ಕ್ ಅಲ್ಲಿ ಆಕ್ಸಿಜನ್ ಹಾಕ್ಲಿಕ್ಕೆ ಹೇಳ್ತೇವೆ. ಮತ್ತೆ ಲಂಗ್ಸ್ ಅಲ್ಲಿ ನೀರು ಕಮ್ಮಿ ಆಗ್ಲಿಕ್ಕೆ ಇಂಜೆಕ್ಷನ್ ಕೊಡ್ತೇವೆ. ಆದ್ರೆ ಅದು ನೀರು ಯೂರಿನಲ್ಲಿ ಹೋಗ್ತದೆ, ಯೂರಿನ್ ಆಗಿ ಹೋಗ್ತದೆ ಅಂತ ಇಂಜೆಕ್ಷನ್ ಕೊಡ್ತೇವೆ. ಅದರಲ್ಲಿಯೂ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅಂತಾದ್ರೆ ನಾವು ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತ ಹೇಳ್ತೇವೆ, ಪ್ರೆಷರ್ ಅಲ್ಲಿ ಆಕ್ಸಿಜನ್ ಕೊಡುವಂತದ್ದು ಮೆಷಿನ್ ಅಲ್ಲಿ. ಅದು ಮೆಷಿನ್ ಅಲ್ಲಿ ಫೇಸ್ ಮಾಸ್ಕ್ ಅಂದ್ರೆ ಟೈಟ್ ಫಿಟ್ಟಿಂಗ್ ಮಾಸ್ಕ್, ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತದೆ ಪೇಷಂಟ್ಸ್ ಗೆ, ಆದ್ರೆ ಅದು ಅಷ್ಟು ಫಿಟ್ ಆಗಿ ಆಕ್ಸಿಜನ್ ಅನ್ನ ಲಂಗ್ಸ್ ಗೆ ತುಂಬಾ ಪ್ರೆಷರ್ ಅಲ್ಲಿ ಕೊಡ್ತದೆ. ಹಾಗಾಗಿ ಪ್ರೆಷರ್, ಆ ಪ್ರೆಷರ್ ಇಂದಾಗಿ ಲಂಗ್ಸ್ ಅಲ್ಲಿ ಕೂತ್ಕೊಂಡಿರುವ ಬ್ಲಡ್ ಆಚೆ ಹೋಗ್ತದೆ. ಆ ತರ ಮಾಡ್ತೇವೆ. ಮತ್ತೆ ಅದು ಅದರಲ್ಲಿಯೂ ಪೇಷಂಟ್ಗೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದರೆ ವೆಂಟಿಲೇಟರ್ ಹಾಕ್ತೇವೆ ಈ ಥರದ್ದು. ಮತ್ತೆ ಕಾರ್ಡಿಯಾಲಜಿಸ್ಟ್ ಇನ್ವಾಲ್ವ್ ಮಾಡಿ ಐ ಸಿ ಯುಗೆ ಶಿಫ್ಟ್ ಮಾಡ್ತೇವೆ. ಅಂತ ಹಾರ್ಟ್ ಫೇಲ್ಯೂರ್ ಆದ ಪೇಷಂಟ್ಸ್ಗೆ ಆಂಜಿಯೋಗ್ರಾಮ್ ಮಾಡೋದಿಲ್ಲ. ಯಾಕಂದರೆ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್ ಆರ್ ನಾಟ್ ಸ್ಟೇಬಲ್, ಜನರಲಿ ಆಂಜಿಯೋಗ್ರಾಮ್ ಮಾಡುವಂಥ ಅಗತ್ಯ ಬೀಳುವುದಿಲ್ಲ ಅವರಿಗೆ. ಎಕೋ ಅಂತ ಸ್ಕ್ಯಾನಿಂಗ್ ಮಾಡ್ತೇವೆ, ಹಾರ್ಟಿದು ಒಂದು ಸ್ಕ್ಯಾನಿಂಗ್, ಹೊಟ್ಟೆದು ಸ್ಕ್ಯಾನಿಂಗ್ ಮಾಡುವ ಹಾಗೆ ಎಕೋ ಅಂತ ಸ್ಕ್ಯಾನಿಂಗ್ ಮಾಡ್ತೇವೆ. ಹಾರ್ಟ್ ಎಷ್ಟು ಪರ್ಸೆಂಟ್ ಪಂಪ್ ಆಗ್ತದೆ ಅಂತ ನೋಡ್ತೇವೆ. ಹಾರ್ಟ್ ಬ್ಲಾಕಿಂದಾಗಿ ಜನರಲಿ ಹಾರ್ಟ್ ಫೇಲ್ಯೂರ್ ಆಗುವುದಲ್ಲ. ಸೊ ಆಂಜಿಯೋಗ್ರಾಮ್ ಮಾಡಿ ಪ್ರಯೋಜನ ಇಲ್ಲ. ಆಂಜಿಯೋಗ್ರಾಮ್ ಮಾಡೋದು ಏತಕ್ಕೆ ಅಂದರೆ ನಮ್ಮ ಹಾರ್ಟಿದ್ದು ಬ್ಲಡ್ ಸಪ್ಲೈ ಕರೆಕ್ಟ್ ಉಂಟಾ ಇಲ್ವಾ, ಅಲ್ಲಿ ಏನಾದರೂ ಕ್ಲಾಟ್ ಉಂಟಾ ಅಂತ. ಅಲ್ಲಿ ಬ್ಲಡ್ ಸಪ್ಲೈ ಕರೆಕ್ಟ್ ಇಲ್ಲದಿದ್ದರೆ ಅದಕ್ಕೆ ಸ್ಟೆಂಟ್ ಹಾಕ್ತಾರೆ. ಆದರೆ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸಲ್ಲಿ ಅದು ಮಾಡಿ ಪ್ರಯೋಜನ ಇಲ್ಲ, ಯಾಕಂದರೆ ಬ್ಲಡ್ ಸಪ್ಲೈ ಸರಿ ಇದ್ದರೂ ಕೂಡ ಹಾರ್ಟ್ ಪಂಪಿಂಗ್ ಸರಿ ಇಲ್ಲದೇ ಇದ್ದರೆ ಆಂಜಿಯೋಗ್ರಾಮ್ ಮಾಡಿ ಏನು ಉಪಯೋಗ ಬರುವುದಿಲ್ಲ. ಇದರ ಜೊತೆಗೆ ಒಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕ್ರಿಟಿಕಲ್ ಅಥವಾ ತುಂಬ ತೊಂದರೆ ಕೊಡುವಂತಹದ್ದು ಅಂತ ಹೇಳಿದ್ರೆ ಸ್ಟ್ರೋಕ್. ಹೌದು. ಅಥವಾ ಹಿಂದಿನ ಕಾಲದಲ್ಲಿ ನಾವು ಅದನ್ನ ಪಾರ್ಶ್ವವಾಯು, ಪಕ್ಷಾಘಾತ ಈ ತರದೆಲ್ಲ ಕರಿತಾ ಇದ್ವಿ. ಈ ಸ್ಟ್ರೋಕ್ ಅನ್ನುವಂಥದ್ದು ಹೇಗೆ ಉಂಟಾಗುವುದು, ನೀವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಿ? ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಜನರಲಿ ಈ ಬಿ ಪಿ ಶುಗರ್ ಇರುವಂತಹ ಜನರಿಗೆ ಜಾಸ್ತಿ ಬರ್ತದೆ ಅಂತ ಅಂದುಕೊಂಡಿದ್ದೇವೆ. ಸದ್ಯದ ಸೈಂಟಿಫಿಕ್ ರಿಸರ್ಚ್ ಪಾಯಿಂಟ್ಸ್ ಟುವರ್ಡ್ಸ್ ದ್ಯಾಟ್. ಮತ್ತೆ ನಮಗೆ ಲೈಫ್ ಸ್ಟೈಲ್ ಅಷ್ಟು ಒಳ್ಳೆಯದಿಲ್ಲದಿದ್ದರೆ ಅಥವಾ ತುಂಬ ಸ್ಟ್ರೆಸ್ಸಲ್ಲಿರುವ ಜನರಿಗೆ ಸ್ಟ್ರೋಕ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ಟ್ರೋಕ್ ಅಂದರೆ ಅಗೇನ್ ಹಾರ್ಟಲ್ಲಿ ಬ್ಲಡ್ ಸಪ್ಲೈ ಕಮ್ಮಿ ಆದ ಹಾಗೆ ಹಾರ್ಟ್ ಅಟ್ಯಾಕ್ ಆದಾಗೆ ಬ್ರೈನ್ ಅಟ್ಯಾಕ್ ಅಂತ ಹೇಳ್ಬೋದು ಸಿಂಪಲ್ ಟರ್ಮ್ಸಲ್ಲಿ. ಬ್ರೈನಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುವಂಥದ್ದು. ಸ್ಟ್ರೋಕಲ್ಲಿ ಒಂದು ಎರಡು ಮೂರು ವಿಧದ್ದುಂಟು. ಒಂದು ತಲೆಯಲ್ಲಿ ಬ್ಲೀಡಿಂಗ್ ಆಗೋದು, ರಕ್ತಸ್ರಾವ ಆಗೋದು. ಇನ್ನೊಂದು ರಕ್ತ ಹೆಪ್ಪುಗಟ್ಟುದು. ರಕ್ತ ಹೆಪ್ಪುಗಟ್ಟಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ರಕ್ತಸ್ರಾವ ಆಗಿದ್ರೆ ಟ್ರೀಟ್ಮೆಂಟ್ ಬೇರೆ ಇರ್ತದೆ. ಸ್ಟ್ರೋಕ್ ಆಗಿ ಬಂದ ಪೇಷಂಟ್ಸ್ಗೆ ಫಸ್ಟ್ ನಾವು ಅಗೇನ್ ಉಸಿರಾಟದ ಅವರಿಗೇನಾದರೂ ಸಮಸ್ಯೆ ಉಂಟಾ, ಅವರ ಕಾನ್ಷಿಯಸ್ನೆಸ್ ತುಂಬ ಕಮ್ಮಿ ಇದ್ರೆ ಅವರಿಗೆ ಉಸಿರಾಟದ ಸಮಸ್ಯೆ ಬರುವ ಚಾನ್ಸಸ್ ಇರ್ತದೆ. ಅದಕ್ಕೆ ಅವರಿಗೆ ಫಸ್ಟ್ ಆಕ್ಸಿಜನ್ನು ಅಥವಾ ವೆಂಟಿಲೇಟರ್ ಏನು ಅಗತ್ಯ ಉಂಟು ಅದನ್ನು ಹಾಕಿ ಪೇಷಂಟನ್ನು ಸ್ಟೆಬಿಲೈಸ್ ಮಾಡಿ, ಬಿ ಪಿ ಸ್ವಲ್ಪ ತುಂಬ ಜಾಸ್ತಿ ಇರ್ತದೆ ಹೆಚ್ಚಿನ ಸ್ಟ್ರೋಕ್ ಪೇಷಂಟ್ಸಿಗೆ, ಅಂಥ ಪೇಷಂಟ್ಸಿಗೆ ಬಿ ಪಿ ಸ್ವಲ್ಪ ಕಮ್ಮಿ ಮಾಡಿ ನಾವು ಎಮ್ ಆರ್ ಐ ಅಂತ ಹೇಳ್ತೇವೆ, ತಲೆದು ಸ್ಕ್ಯಾನಿಂಗ್. ತಲೆದು ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಕ್ಲಾಟ್ ಇದೆಯಾ ಅಂದರೆ ರಕ್ತ ಹೆಪ್ಪುಗಟ್ಟಿದೆಯಾ ಅಥವಾ ರಕ್ತಸ್ರಾವ ಆಗಿದೆಯಾ ನೋಡ್ತೇವೆ ಫಸ್ಟ್. ಈಗ ನಿಮ್ಮಲ್ಲಿಗೆ ಬರುವಾಗ ಅವರಿಗೆ ಏನು ಸಿಂಪ್ಟಮ್ಸ್ ಇರ್ತದೆ ಮುಖ್ಯವಾಗಿ? ನಾವು ನೋಡಿದ ಪ್ರಕಾರ ಸ್ಟ್ರೋಕಲ್ಲಿ ಒಂದು ಸೈಡ್ ಬರದೇ ಇರೋದು, ವೀಕ್ನೆಸ್ ಇರೋದು, ಅಥವಾ ಫಿಟ್ಸ್ ಬಂದಿರುವಂಥದ್ದು ಪೇಷಂಟ್ಸು, ಅಥವಾ ಕಾನ್ಷಿಯಸ್ನೆಸ್ ಫುಲ್ ಡ್ರೌಸಿ ಆಗಿ ಕಾನ್ಷಿಯಸ್ನೆಸ್ ಇಲ್ಲದೇ ಇರುವಂತಹದ್ದು, ಕೆಲವು ಬಾರಿ ಅವರಿಗೆ ತಲೆ ತಿರುಗಿ ಪೋಸ್ಟೀರಿಯರ್ ಸರ್ಕ್ಯುಲೇಷನ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಅವರಿಗೆ ವೀಕ್ನೆಸ್ ಅಂತ ಇರುವುದಿಲ್ಲ, ಕೈ ಕಾಲೆಲ್ಲ ಬರ್ತಾ ಇರ್ತದೆ, ಆದರೆ ನಡೆಯುವಾಗ ಇಂಬ್ಯಾಲೆನ್ಸು ಅಥವಾ ತಲೆ ತಿರುಗಿ ಬರುವಂತಹದ್ದು, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಕಾಣ್ತೇವೆ. ಜನರಿಗೆ ನಾವು ಅವೇರ್ನೆಸ್ಸಿಗೋಸ್ಕರ ಫಾಸ್ಟ್ ಅಂತ ಹೇಳ್ತೇವೆ. ಫಾಸ್ಟ್ ಅಂದರೆ ಎಫ್ ಅಂದರೆ ಫೇಷಿಯಲ್ ವೀಕ್ನೆಸ್, ಒಂದು ಸೈಡ್ ಮುಖ ಸೊಟ್ಟ ಆಗೋದು ಆ ಥರದ್ದು. ಎ ಅಂದರೆ ಆರ್ಮ್ ವೀಕ್ನೆಸ್, ಆರ್ಮ್ ಕೈ ಅಥವಾ ಕಾಲು ವೀಕ್ನೆಸ್ ಬರುವಂಥದ್ದು. ಎಸ್ ಅಂದರೆ ಸ್ಪೀಚ್, ಸ್ಲರ್ಡ್ ಸ್ಪೀಚ್ ಅಂದರೆ ಮಾತು ತೊದಲುವಂತಹದ್ದು. ಟಿ ಅಂದರೆ ಟೈಮ್, ವಿದಿನ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಬಂದರೆ ನಮಗೆ ಸ್ಕ್ಯಾನಿಂಗ್ ಮಾಡಿ ರಕ್ತ ಹೆಪ್ಪುಗಟ್ಟಿದ್ರೆ ಅದನ್ನು ತಕ್ಷಣ ಟ್ರೀಟ್ಮೆಂಟ್ ಮಾಡಿದರೆ ಅವರ ರಿಕವರಿ ಚಾನ್ಸಸ್ ಮಚ್ ಬೆಟರ್ ಇರ್ತದೆ. ಈಗ ನೀವು ಎರಡು ತರದ ಸ್ಟ್ರೋಕ್ಗಳ ಕಾರಣಗಳನ್ನು ಹೇಳಿದ್ರಿ, ಕಾಸ್, ಒಂದು ರಕ್ತ ಹೆಪ್ಪುಗಟ್ಟುದು, ಒಂದು ರಕ್ತ ಬ್ಲೀಡಿಂಗ್. ಇದು ಎರಡಕ್ಕೂ ಕೂಡ ವ್ಯತ್ಯಾಸಗಳೇನು? ರಕ್ತ ಸ್ರಾವ ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಚಾನ್ಸಸ್ ಇಲ್ಲ. ಇನ್ನೊಂದು, ರಕ್ತಸ್ರಾವ ಆಗಿ ಸ್ಟ್ರೋಕ್ ಆಗಿರುವಂತಹ ಪೇಷಂಟು ಅದು ಜನರಲಿ ಪರ್ಮನೆಂಟ್ ಇರ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬ್ರೈನಲ್ಲಿ ಬ್ಲೀಡಿಂಗ್ ಆಗಿರುವ ಪೇಷಂಟಿಗೆ ಆಪರೇಷನ್ ಮಾಡಿ ಆ ಬ್ಲೀಡಿಂಗನ್ನು ತೆಗೆದ್ರೂ ಕೂಡ ನರ ಡ್ಯಾಮೇಜ್ ಆಲ್ರೆಡಿ ಆಗಿರ್ತದೆ. ಜನರು ಒಂದು ತಿಳ್ಕೊಳ್ಬೇಕಾಗಿರುವಂಥದ್ದು ಅಂದರೆ ಒಂದ್ಸಲ ನರದ್ದು ಡ್ಯಾಮೇಜ್ ಆದರೆ ಜನರಲಿ ಇಟ್ ಇಸ್ ಪರ್ಮನೆಂಟ್, ಸೊ ಇಟ್ ಡಸ್ ನಾಟ್ ರಿಕವರ್, ಇರ್ರಿವರ್ಸಿಬಲ್. ಸೊ ರಕ್ತಸ್ರಾವ ಆಗಿ ಬಂದ ಪೇಷಂಟ್ಸ್ ಆದರೆ ಅವರಿಗೆ ಬಿ ಪಿ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ, ಕಾನ್ಷಿಯಸ್ನೆಸ್ ಜನರಲಿ ಕಮ್ಮಿ ಇರ್ತದೆ. ಇದು ಇನ್ ಜನರಲ್ ಅಂತ ನಾನು ಹೇಳ್ತಾ ಇರೋದು, ಇಟ್ಸ್ ನಾಟ್ ಅ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ದ್ಯಾಟ್ ಎವ್ರಿ ಪೇಷಂಟ್ ಕಮ್ಸ್ ದ ಸೇಮ್ ವೇ. ಬಟ್ ಜನರಲಿ ಅವರಿಗೆ ಕಾನ್ಶಿಯಸ್ನೆಸ್ ಅಂದರೆ ಅವರ ಜ್ಞಾನ ಸ್ವಲ್ಪ ಕಮ್ಮಿ ಇರ್ತದೆ, ಮತ್ತು ವಾಂತಿ ಆಗಿರುವ ಚಾನ್ಸಸ್ ಇರ್ತದೆ, ಒಂದು ಸೈಡ್ ಬರದೇ ಇರ್ತದೆ, ಅಥವಾ ಫುಲ್ ವೀಕ್ನೆಸ್ಸು ಫಿಟ್ಸ್ ಬರುವ ಚಾನ್ಸಸ್ ಇರ್ತದೆ, ಬ್ರೈನಲ್ಲಿ ಬ್ಲೀಡಿಂಗ್ ಆಗಿ ಪ್ರೆಷರ್ ಜಾಸ್ತಿ ಆಗ್ತದೆ. ಬ್ರೈನಿದು ತಲೆಯ ಒಳಗಡೆ, ತಲೆ ಇಟ್ಸ್ ಅ ವೆರಿ ಕ್ಲೋಸ್ಡ್ ಕ್ಯಾವಿಟಿ, ಅಷ್ಟಾಗುವಾಗ ತಲೆಯ ಒಳಗಡೆ ಒಂದಿಷ್ಟು ಲಿಮಿಟೆಡ್ ಸ್ಪೇಸ್ ಅಂತ ಇರುವಲ್ಲಿ ಅಲ್ಲಿ ತುಂಬ ಬ್ಲೀಡಿಂಗ್ ಆದರೆ ಫಿಟ್ಸ್ ಆಗುವ ಚಾನ್ಸಸ್ ಇರ್ತದೆ, ಆ ಥರದ್ದೆಲ್ಲ ಸಿಂಪ್ಟಮ್ಸ್ ಆಗಿ ಬರ್ತಾರೆ. ಅದೇ ರಕ್ತ ಹೆಪ್ಪುಗಟ್ಟಿದ್ರೆ ಜನರಲಿ ಒಂದು ಸೈಡ್ ವೀಕ್ನೆಸ್ಸು, ಫೇಸ್ ವೀಕ್ನೆಸ್ಸು, ಮಾತು ತೊದಲುವಂಥದ್ದು ಅಂಥದ್ದೆಲ್ಲ ಆಗಿ ಬರ್ತಾರೆ. ಅಂಥ ಪೇಷಂಟ್ಸಿಗೆ ನಾವು 4.5 ಗಂಟೆ ಒಳಗಡೆ ಆದರೆ ಎಮ್ ಆರ್ ಐ, ತಕ್ಷಣ 20 ನಿಮಿಷದಲ್ಲಿ ನಾವು ಎಮ್ ಆರ್ ಐ ಮಾಡಿ ಮುಗಿಸ್ತೇವೆ. ಮಾಡಿ ತಕ್ಷಣ ನ್ಯೂರಾಲಜಿಸ್ಟನ್ನು ಕರೆದು ಕ್ಲಾಟ್ ಡಿಸಾಲ್ವ್ ಮಾಡಲಿಕ್ಕೆ ಇಂಜೆಕ್ಷನ್ಸ್ ಕೊಡ್ತೇವೆ. ಆ ಇಂಜೆಕ್ಷನ್ಸ್ ಜನ್ರಲಿ ಸ್ವಲ್ಪ ಕಾಸ್ಟ್ಲಿ, 35,000 to 40,000 ಆಗ್ತದೆ ಒಂದು ಇಂಜೆಕ್ಷನಿಗೆ. ಬಟ್ ಅದು ಇಂಜೆಕ್ಷನಿಂದಾಗಿ ನಿಮಗೆ ಕ್ಲಾಟ್ ಒಡೆದು, ಕ್ಲಾಟ್ ಓಪನ್ ಆಗಿ ಬ್ರೈನಿಗೆ ಬ್ಲಡ್ ಸಪ್ಲೈ ಕರೆಕ್ಟ್ ಆದರೆ ನಿಮಗೆ ಚಾನ್ಸಸ್ ಆಫ್ ರಿಕವರಿ ಮಚ್ ಫಾಸ್ಟ್. ನಿಮ್ಮಲ್ಲಿಗೆ ಬಂದರೆ ಆ ಬ್ಲೀಡಿಂಗನ್ನು ಕಮ್ಮಿ ಮಾಡಲಿಕ್ಕೆ ಅಥವಾ ಅದನ್ನು ನಿಲ್ಲಿಸುವಂತಹ ವ್ಯವಸ್ಥೆಗಳಿದ್ದವ? ತಲೆಯ ಒಳಗಡೆ ಆಗಿರುವಂತಹ ಬ್ಲೀಡಿಂಗನ್ನು ನಿಲ್ಲಿಸುವಂತಹದ್ದು ಸ್ವಲ್ಪ ಕಷ್ಟ, ಆದರೆ ವಿ ಡೂ ಗಿವ್, ಅಂದರೆ ನಾವು ಬ್ಲೀಡಿಂಗ್ ಕಮ್ಮಿ ಆಗುವಂತಹ ಇಂಜೆಕ್ಷನ್ಸ್ ಇರ್ತದೆ. ಅಂತಹ ಪೇಷಂಟ್ಸಿಗೆ ಬಿ ಪಿ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ, ಬಿ ಪಿ ಜಾಸ್ತಿ ಆದ ಹಾಗೆ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ, ಬಿ ಪಿ ಕಮ್ಮಿ ಮಾಡ್ತೇವೆ. ತಲೆಯ ಒಳಗಿನ ಪ್ರೆಷರನ್ನು ಕಮ್ಮಿ ಮಾಡುವಂತಹ ಇಂಜೆಕ್ಷನ್ಸ್ ಇರ್ತದೆ. ಇಂತಹದ್ದೆಲ್ಲ ಮಾಡಿ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡುವಂತಹದ್ದು ನಾವು. ಡೈರೆಕ್ಟ್ ಸರ್ಜರಿ ಅಥವಾ ಏನಾದರೂ ಮೆಡಿಸಿನ್ ಕೊಟ್ಟು ಬ್ಲೀಡಿಂಗ್ ಕಮ್ಮಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಕಷ್ಟ. ಇದಲ್ಲದೆ ಮಕ್ಕಳಲ್ಲಿ ಕೂಡ ಕ್ರಿಟಿಕಲ್ ಆದಂತಹ ಇಲ್ನೆಸ್ಗಳು ಅಥವಾ ತೊಂದರೆಗಳು, ಅರ್ಜೆನ್ಸಿ ಇರುವಂತಹ ಎಮರ್ಜೆನ್ಸಿ ಮೆಡಿಸಿನ್ಗೆ ಬರುವಂತಹ ತೊಂದರೆಗಳಿರ್ತವೆ, ಯಾವ್ಯಾವ ತೊಂದರೆಗಳು ಮುಖ್ಯವಾಗಿ ಇರ್ತವೆ? ನಾವು ನೋಡಿರುವ ಪ್ರಕಾರ ಹೆಚ್ಚಿನ ಮಕ್ಕಳು ಬರೋದು ಸಿಕ್ಕಾಪಟ್ಟೆ ಜ್ವರ ಆಗಿ ಅಥವಾ ಜ್ವರ ತಲೆಗೆ ಹತ್ತಿ ಫಿಟ್ಸ್ ಬರುವಂಥದ್ದು, ಇಟ್ ಫೆಬ್ರೈಲ್ ಸೀಶರ್ಸ್ ಅಂತ ಹೇಳ್ತೇವೆ ನಾವು. 5-6 ವರ್ಷ ಒಳಗಿನ ಮಕ್ಕಳಿಗೆ ಜ್ವರ ಜಾಸ್ತಿಯಾಗಿ ಅಥವಾ 101-102 ಜ್ವರ ಇರುವಾಗ ಫಿಟ್ಸ್ ಬರುವಂತಹದ್ದು, ಪೇರೆಂಟ್ಸ್ ತುಂಬ ಗಾಬರಿ ಪಟ್ಕೊಳ್ತಾರೆ. ಇಟ್ ಈಸ್ ಅ ನಾರ್ಮಲ್ ಥಿಂಗ್ ಟು ಹ್ಯಾಪನ್. ಅಂದರೆ ಒಂದು 50-60% ಮಕ್ಕಳಿಗೆ ಆ ತರಹ ಬರುವ ಚಾನ್ಸಸ್ ಇರ್ತದೆ. ಆದರೆ ಅದರಿಂದಾಗಿ ಗಾಬರಿ ಪಡುವಂಥದ್ದು ಎಂತ ಇಲ್ಲ. ಆ ಹೊತ್ತಿನಲ್ಲಿ ಜ್ವರ ಬಂದು ಫಿಟ್ಸ್ ಆಗುವ ಹೊತ್ತಿನಲ್ಲಿ ಮಕ್ಕಳನ್ನು ಒಂದು ಬದಿಗೆ, ಒಂದು ಸೈಡಿಗೆ ತಿರುಗಿಸಿ ಮಲಗಿಸಬೇಕು. ಅಂದರೆ ಎಡದ ಬದಿಗೆ ಅಥವಾ ಬಲದ ಬದಿಗೆ ತಿರುಗಿಸಿ ಮಲಗಿಸಿ ಅವರಿಗೆ ಟೆಂಪರೇಚರ್ ಕಮ್ಮಿ ಮಾಡುವಂಥದ್ದು, ಅಂದರೆ ಒದ್ದೆ ಬಟ್ಟೆ ಅವರ ಮೈ ಮೇಲೆ ಹಾಕುವಂತಹದ್ದು, ಈ ಥರದ್ದು ಮಾಡಿದರೆ ಫಿಟ್ಸ್ ಕಮ್ಮಿಯಾಗಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ನಾವು ಮೆಡಿಸಿನ್ಸ್ ಕೊಡ್ತೇವೆ. ಫಸ್ಟ್ ಟೈಮ್ ಆ ಥರ ಫಿಟ್ಸ್ ಆಗಿ ಬಂದರೆ ಮಕ್ಕಳು ನಾವು ಅಬ್ಸರ್ವೇಷನ್ಗೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತೇವೆ. ಸೆಕೆಂಡ್ ಟೈಮ್ ಈ ಥರ ಆಗುವ ಚಾನ್ಸಸ್ ಇರ್ತದೆ, ನೆಕ್ಸ್ಟ್ ಟೈಮ್ ಅವನಿಗೆ ಆ ಮಗುವಿಗೆ ಜ್ವರ ಬಂದಾಗ ಅಂತ ಪೇರೆಂಟ್ಸಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ನೆಕ್ಸ್ಟ್ ಟೈಮ್ ಫಿಟ್ಸ್ ಅಥವಾ ಜ್ವರ ಬಂದರೆ, ಜ್ವರ ಬಂದ ತಕ್ಷಣ ಫಸ್ಟ್ ದಿವಸದಿಂದಲೇ ಫಿಟ್ಸ್ ಬರದೇ ಇರುವಂತಹ ಒಂದು ಮಾತ್ರೆ ಕೊಡಬೇಕು ಅಂತ ಹೇಳಿ ನಾವು ತಿಳುವಳಿಕೆ ಕೊಡ್ತೇವೆ. ಇದು ಒಂದು. ಇನ್ನೊಂದು, ಮಕ್ಕಳು ಬಿದ್ದು ಬರುದು, ತಾಗಿ ಬರುದು, ಏಟಾಗಿ ಫ್ರ್ಯಾಕ್ಚರ್ ಆಗಿ ಬರುವಂತಹದ್ದು ಕಾಮನ್. ಅದಕ್ಕೆ ನಾವು ಅದೇ ರೆಲೆವೆಂಟ್ ಎಕ್ಸ್ರೇಸು ಮಾಡಿ ಅಗತ್ಯ ಬಿದ್ದರೆ ನಾವು ಪೀಡಿಯಾಟ್ರಿಕ್ ಸರ್ಜನ್ಸ್ ಅಥವಾ ಆರ್ಥೋಪೆಡಿಷನ್ಸನ್ನು, ಅಂದರೆ ಮೂಳೆ ತಜ್ಞರು ಅಥವಾ ಮಕ್ಕಳ ಸರ್ಜನ್ಸನ್ನು ಇನ್ವಾಲ್ವ್ ಮಾಡ್ತೇವೆ. ಅಪೆಂಡಿಸೈಟಿಸ್ ಅಥವಾ ಹೊಟ್ಟೆ ನೋವು ಆಗಿ ಬರುವಂತಹದ್ದು ಇರ್ತಾರೆ, ಕಿವಿ ನೋವು ಆಗಿ ಬರುವಂತಹ ಮಕ್ಕಳು ಇರ್ತಾರೆ. ಜನರಲಿ ಈ ಥರದ್ದು ಮಕ್ಕಳು ನಾವು ಜಾಸ್ತಿ ನೋಡ್ತೇವೆ. ನೀವು ಹೇಳಿದರೆ ಪ್ರೆಗ್ನೆನ್ಸಿ ಅಥವಾ ಹೆರಿಗೆಯ ಸಂದರ್ಭದಲ್ಲಿ ಕೂಡ ಎಮರ್ಜೆನ್ಸಿ ಅನ್ನುವಂಥದ್ದು ಇರ್ತದೆ. ಸಾಮಾನ್ಯವಾಗಿ ಏನು ಕಾಂಪ್ಲಿಕೇಶನ್ಸ್ ಅಲ್ಲಿ ನಿಮ್ಮಲ್ಲಿ ಬರ್ತಾರೆ? ಲೇಬರ್ ಪೇಷಂಟ್ಸ್, ಅಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಿ ಲೇಬರಿಗೆ ಬರುವಂತಹ ಪೇಷಂಟ್ಸನ್ನು ನಾವು ಎಮರ್ಜೆನ್ಸಿಯಲ್ಲಿ ನೋಡೋದು ಕಮ್ಮಿ. ಅಂತಹ ಪೇಷಂಟ್ಸ್ ಅಂದರೆ ಡೈಲಿ ಹೆರಿಗೆ ನೋವು ಆಗಿ ಬಂದ ಪೇಷಂಟ್ಸನ್ನು ಜನರಲಿ ಹೆರಿಗೆ ವಾರ್ಡಿಗೆ ನಾವು ಡೈರೆಕ್ಟ್ಲಿ ಶಿಫ್ಟ್ ಮಾಡ್ತೇವೆ. ಅದೇ ಈಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ನಾರ್ಮಲ್ ಪ್ರೆಗ್ನೆನ್ಸಿ ಗರ್ಭ ಯೂಟ್ರಸ್ಸಲ್ಲಿ ನಿಲ್ತದೆ, ಆದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಾರ್ಮಲ್ ಜಾಗದಲ್ಲಿ ಇಲ್ಲದೆ ಟ್ಯೂಬಲ್ಲಿ, ಅಂಡಾಶಯದಲ್ಲಿ, ಬೇರೆ ಬೇರೆ ಕಡೆ ಪ್ರೆಗ್ನೆನ್ಸಿ ಗರ್ಭ ನಿಲ್ಲುವಂತಹ ಚಾನ್ಸಸ್ ಇರ್ತದೆ. ಅದು ಸೂಕ್ತವಾದ ಜಾಗ ಅಲ್ಲದೇ ಇದ್ದ ಕಾರಣ ಅವರು 2-2.5 ತಿಂಗಳು ಆಗುವಾಗ ಅವರಿಗೆ ಹೊಟ್ಟೆ ನೋವು ಶುರುವಾಗ್ತದೆ. ಹೊಟ್ಟೆ ನೋವು ಶುರುವಾಗಿ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ಅಂಡಾಶಯದ ಹತ್ತಿರ ಏನಾದರೂ ಇದ್ದರೆ ಅದು ಒಡೆದು ಹೋಗುವಂಥದ್ದು, ಅದು ಒಡೆದು ಹೋದರೆ ಅದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಆಗ್ತದೆ, ಬ್ಲೀಡಿಂಗ್ ಆಗ್ತದೆ ಅಂತಹ ಪೇಷಂಟ್ಸಿಗೆ. ಅಂತಹದ್ದನ್ನು ನೋಡ್ತೇವೆ. ಇಲ್ಲದಿದ್ದರೆ ಡೆಲಿವರಿ, ನಾರ್ಮಲ್ ಡೆಲಿವರಿ ಕೆಲವರಿಗೆ ಮನೆಯಲ್ಲೇ ಮಾಡ್ತಾರೆ, ಡೆಲಿವರಿ ಆಗಿ ಅಥವಾ ಬೇರೆ ಆಸ್ಪತ್ರೆಯಲ್ಲಿ ಆಗಿರಬಹುದು, ಸಣ್ಣ ಪುಟ್ಟ ಆಸ್ಪತ್ರೆಯಲ್ಲಿ ಆಗಿ ಬ್ಲೀಡಿಂಗ್ ಜಾಸ್ತಿ ಆಗುವಂತಹದ್ದು ನಾರ್ಮಲ್ ಹೆರಿಗೆ ಆಗಿ ಅಂತಹ ಪೇಷಂಟ್ಸನ್ನು ನೋಡ್ತೇವೆ. ಆ ಥರದ್ದೆಲ್ಲ ಕಾಂಪ್ಲಿಕೇಶನ್ಸ್ ಇರ್ತದೆ. ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇನ್ಫೆಕ್ಷನ್ಸ್ ಆಗುವಂತಹದ್ದು, ಈ ಡೆಂಗು ಜ್ವರ, ಇಲಿ ಜ್ವರ ಅಥವಾ ಯಾವುದೇ ಇನ್ಫೆಕ್ಷನ್ ಇರಬಹುದು, ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ನಾವು ರಿಸ್ಕ್ ಜಾಸ್ತಿ. ತಾಯಿ ಮತ್ತು ಮಗು, ನಾವು ಎರಡು ಜೀವಗಳ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೊಳ್ತೇವೆ. ಡೆಲಿವರಿ ಆದ ಮೇಲೆ ಕೂಡ ತೊಂದರೆಗಳು ಎಮರ್ಜೆನ್ಸಿಯದ್ದು ಬರ್ತದೆ? ಹೌದು, ಡೆಲಿವರಿ ಆದ ಮೇಲೆ ಕೂಡ, ಈಗ ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಜಾಸ್ತಿ ಇದ್ರೆ, ಡೆಲಿವರಿ ಆದ ಮೇಲೆ ಬ್ಲೀಡಿಂಗ್ ಆಗೋದು ಅಥವಾ ಡೆಲಿವರಿ ಆಗಿ ಒಂದು ಎರಡು ದಿವಸದ ಒಳಗಡೆ ಫಿಟ್ಸ್ ಬರುವಂತಹದ್ದು ಬಿ ಪಿ ಜಾಸ್ತಿ ಆಗಿ, ಅಥವಾ ಡೆಲಿವರಿಯಲ್ಲಿ ಆಗುವಾಗ ಇನ್ಫೆಕ್ಷನ್ ಆಗಿ, ಸೆಪ್ಸಿಸ್ ಅಂತ ಹೇಳ್ತೇವೆ ಸೀರಿಯಸ್ ಇನ್ಫೆಕ್ಷನ್, ಬಿ ಪಿ ಎಲ್ಲ ಕಮ್ಮಿ ಆಗುವಷ್ಟು ಇನ್ಫೆಕ್ಷನ್ ಜಾಸ್ತಿ ಆಗಿ ಬರುವಂತಹ ಪೇಷಂಟ್ಸ್ ಇರ್ತಾರೆ. ವಿ ಇನ್ವಾಲ್ವ್ ಗೈನಕಾಲಜಿಸ್ಟ್ ಅಥವಾ ಹೆರಿಗೆ ತಜ್ಞರನ್ನು ಬೇಗ ನಾವು ಇನ್ವಾಲ್ವ್ ಮಾಡ್ತೇವೆ ಅಂತ ಪೇಷಂಟ್ಸಲ್ಲಿ. ಸರಿ, ಈಗ ಸಾಮಾನ್ಯವಾಗಿ ಇನ್ನೊಂದು ಕ್ರಿಟಿಕಲ್ ಆಗಿ ನಿಮ್ಗೆ ಬರುವಂಥದ್ದು ಅಂತ ಹೇಳಿದ್ರೆ, ವಯಸ್ಸಾದಲ್ಲಿ 70 ಅದರ ನಂತರದವರು, 80 ಹೀಗೆಲ್ಲ, ಆ ಸಂದರ್ಭ ಯಾವ ಇದರಲ್ಲಿ ನಿಮ್ಮಲ್ಲಿಗೆ ಬರ್ತಾರೆ, ಯಾವ ತರದಲ್ಲಿ ಕಾಯಿಲೆಯಲ್ಲಿ? ಸಿಒಪಿಡಿ ಅಂದ್ರೆ ಈ ಬೀಡಿ ಸೇರ್ತಾ ಇದ್ದ ಪೇಷಂಟ್ಸ್ಗೆ ಲಂಗ್ಸ್ ಹಾಳಾಗಿ ಲಂಗ್ಸ್ ದಮ್ಮು ಕಟ್ಟಿ ಬರುವಂತಹ ಪೇಷಂಟ್ಸ್ ನೋಡ್ತೇವೆ. ಅಥವಾ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲಿಯರ್, ಸ್ಟ್ರೋಕ್, ನಾನು ಈ ಮುಂಚೆ ತಿಳಿಸಿದ ಹಾಗೆ ಅಂತ ಪೇಷಂಟ್ಸ್ ಬರ್ತಾರೆ. ಅಥವಾ ನಮಗೆ ಸೆಪ್ಸಿಸ್ ಅಂತ ಹೇಳ್ತೇವೆ, ಈ ವಯಸ್ಸಾದವರಿಗೆ, ಅವರಿಗೆ ಸ್ವಲ್ಪ ಜ್ವರ ಬಂದರೂ ಕೂಡ, ಅವರಿಗೆ ಶುಗರು ಬಿ ಪಿ ಎಲ್ಲ ಇದ್ರೆ, ಅವರು ಸ್ವಲ್ಪ ಇನ್ಫೆಕ್ಷನ್ ಆದರೆ ಕೂಡ ಅದು ತುಂಬ ಸೀರಿಯಸ್ ಆಗಿ ಟರ್ನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಪೇಷಂಟ್ಸ್ ನೋಡ್ತೇವೆ. ಅಥವಾ ಡಿಮೆನ್ಷಿಯಾ ಅಂತ ಹೇಳ್ತೇವೆ, ಅಂದರೆ ಈ ವಯಸ್ಸಾಗಿ ಅವರ ಮತಿ ಭ್ರಮಣೆ ಅಂತ ಹೇಳ್ತಾರೆ ಅಲ್ಲ, ಆ ಥರ ಆಗಿ ಅವರಿಗೆ ಸ್ವಲ್ಪ ಸಿಟ್ಟು, ಕೋಪ ಬಂದು ಎಜಿಟೇಷನಲ್ಲಿ ಬರ್ತಾರೆ, ವೈಲೆಂಟ್ ಆಗಿ ಬರ್ತಾರೆ ಅಂತ ಪೇಷಂಟ್ಸ್ ನೋಡ್ತೇವೆ. ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಿಮ್ಮಲ್ಲಿ ವ್ಯವಸ್ಥೆಗಳಿದ್ದ? ಹೌದು ಹೌದು ಸರ್. ಮುಖ್ಯವಾಗಿ ಈಗ ಕೊನೆಯದಾಗಿ ಹೇಳೋದಿದ್ರೆ, ಈ ಎಮರ್ಜೆನ್ಸಿ ಮೆಡಿಸಿನ್ ಅನ್ನುವಂಥದ್ದು ಈಗ ಒಂದು ಡೆವಲಪಿಂಗ್ ಸಬ್ಜೆಕ್ಟ್ ಅಂತ, ಇದು ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಒಂದು ಟ್ರೀಟ್ಮೆಂಟ್ಗಳ ವಿಧಾನಗಳು ಬದಲಾಗಬಹುದು ಅಥವಾ ಹೆಚ್ಚು ಆಗಬಹುದು ಅನ್ನುವಂಥದ್ದು, ನಿಮ್ಮ ಈ ಸಬ್ಜೆಕ್ಟ್ ಯಾವ ಥರ ಹೋಗಬಹುದು ಅಂತ ಹೇಳುವಂಥದ್ದು, ಎಷ್ಟು ಇಂಪಾರ್ಟೆಂಟ್ ಆಗಬಹುದು ಅನ್ನುವಂಥದ್ದು? ನನ್ನ ಪ್ರಕಾರ ಜನರಿಗೆ ಅವೇರ್ನೆಸ್ ಬಂದರೆ ಎಮರ್ಜೆನ್ಸಿ ಬಿಕಮ್ಸ್ ಅ ವೆರಿ ಕ್ರೂಷಿಯಲ್ ಸ್ಪೆಷಲೈಸೇಷನ್ ಅಥವಾ ಸಬ್ಜೆಕ್ಟ್. ಯಾಕಂದರೆ ಯಾವುದೇ ಪೇಷಂಟ್ ಆಗಲಿ, ಯಾವುದೇ ತರಹದ ಲೈಫ್ ಆ್ಯಂಡ್ ಡೆತ್ ಸಿಚುವೇಷನಲ್ಲಿ ಎಮರ್ಜೆನ್ಸಿ ಅಗತ್ಯ ತುಂಬ ಬೀಳ್ತದೆ. ನಾನೇ ಪರ್ಸ್ನಲಿ ನೋಡಿರುವ ಹಾಗೆ, ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಡಾಕ್ಟರ್ಸ್ ಅಂದರೆ ಅವರಿಗೆ ಏನು ಮಾಡಬೇಕು ತಿಳಿಯುವಂಥದ್ದು ಸ್ವಲ್ಪ ಕಮ್ಮಿ ಆಗ್ತದೆ. ಯಾವಾಗ ಏನು ಪೇಷಂಟ್ ಒಂದು ಕೊಲ್ಯಾಪ್ಸ್ ಆದರೆ, ಅಥವಾ ಪೇಷಂಟಿಗೆ ಒಂದು ಹಾರ್ಟ್ ಅಟ್ಯಾಕ್ ಆದರೆ, ಸ್ಟ್ರೋಕ್ ಆದರೆ, ಈಗ ಆರ್ಥೋಪೆಡಿಷನ್ಸ್ ಬಂದು ಅವರಿಗೆ, ಈಗ ನಿಮ್ಮ ಮನೆಯ ಹತ್ರ ಅಥವಾ ಯಾರಾದರೂ ಒಂದು ಪೇಷಂಟ್ ಇದ್ದಾರೆ, ಆರ್ಥೋಪೆಡಿಷನ್ ಇದ್ದಾರೆ ಹತ್ರ, ಅವರಿಗೆ ಹೋಗಿ ಕರೆದ್ರೆ ಅವರಿಗೆ ಎಂತ ಮಾಡಬೇಕು ಅಂತ ತಿಳಿಯುವುದಿಲ್ಲ. ಅದೇ ಎಮರ್ಜೆನ್ಸಿ ಅಂತ ಇರುವ ಪೇಷಂಟಿಗೆ ನಮಗೆ ಯಾವ ಸಿಚುವೇಷನಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವ ತಿಳುವಳಿಕೆ ಜಾಸ್ತಿ ಇರ್ತದೆ. ಸೊ ದಟ್ ಲೈಫ್ ಆ್ಯಂಡ್ ಡೆತ್ ಸಿಚುವೇಷನ್ ವೇರ್ ವಿ ಕ್ಯಾನ್ ಸೇವ್ ಲೈಫ್ಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಲೈಫ್ ಸೇವಿಂಗ್, ದಟ್ ಕ್ರೂಷಿಯಲ್ ಅವರ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾನು ಒಂದ್ಸಲ ಯು ಕೆಗೆ ಹೋಗುವಾಗ ಫ್ಲೈಟಲ್ಲಿ, ಬಾಂಬೆ ಟು ಲಂಡನ್ ಫ್ಲೈಟಲ್ಲಿ, ಒಂದು ಫಾರಿನರ್, ಯಾರೋ ಬೇರೆ ದೇಶದ ಟ್ರಾವೆಲರ್, ಅವರಿಗೆ ಹಿ ವಾಸ್ ನಾಟ್ ರೆಸ್ಪಾಂಡಿಂಗ್. ಫ್ಲೈಟ್ ಅಟೆಂಡೆಂಟ್ ಫೌಂಡ್ ಹಿಮ್ ಅನ್ರೆಸ್ಪಾನ್ಸಿವ್. ಹಿ ವಾಸ್ ವೆರಿ ವೆರಿ ಒಬೀಸ್, ಅಂದರೆ ತುಂಬ ವೆಯ್ಟ್ ಇತ್ತು ಅವರದ್ದು. ಸೊ ಆ ಕ್ಷಣದಲ್ಲಿ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಡಾಕ್ಟರ್ ಯಾರಾದರೂ ಇದ್ದಾರಾ ಅಂತ ಅನೌನ್ಸ್ ಮಾಡಿದಾಗ ನಾನು ಹೋದೆ. ನನ್ನ ಒಟ್ಟಿಗೆ ಇನ್ನೊಂದು ಟರ್ಕಿ ದೇಶದ ಡಾಕ್ಟ್ರು ಇದ್ದರು, ಬಟ್ ಸಿನ್ಸ್ ಹಿ ವಾಸ್ ನಾಟ್ ಅವೇರ್ ಆಫ್ ವಾಟ್ ಟು ಡೂ, ಹಿ ವಾಸ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಬಟ್ ಐ ಕುಡ್ ಆ್ಯಕ್ಚುಲಿ, ಅವರಿಗೆ ಆ ಪೇಷಂಟಿಗೆ ಹಾರ್ಟ್ ಬೀಟ್ ಇರಲಿಲ್ಲ, ಲಿಪ್ಸ್ ಎಲ್ಲ ಬ್ಲೂ ಆಗಿ ಆಗಿತ್ತು. ಆದರೂ ಕೂಡ ಫ್ಲೈಟಲ್ಲಿ, ಮಿಡ್ ಫ್ಲೈಟ್, ವಿ ರಿಸಾಸಿಟೇಟೆಡ್ ದ ಪೇಷಂಟ್. ರಿಸಾಸಿಟೇಟ್ ಅಂದರೆ ಪಲ್ಸು, ಹಾರ್ಟ್ ಬೀಟ್ ಎಲ್ಲ ವಾಪಸ್ ಬರುವ ಹಾಗೆ ನಾವು ಟ್ರೀಟ್ಮೆಂಟ್ ಮಾಡಿ ಪೇಷಂಟ್ನ ಮಧ್ಯ ದಾರಿಯಲ್ಲಿ ನಾವು ಫ್ಲೈಟನ್ನು ಬೇರೆ ದೇಶದಲ್ಲಿ ಇಳಿಸಿ ಪೇಷಂಟನ್ನು ಅಲ್ಲಿಯ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡಿ, ನನಗೆ 2-3 ದಿವಸದ ತನಕ ಐ ಗಾಟ್ ಅ ಫೀಡ್ಬ್ಯಾಕ್ ಆಫ್ಟರ್ ದ್ಯಾಟ್ ದಟ್ ದ ಪೇಷಂಟ್ ವಾಸ್ ಅ ಲೈಫ್ ಇನ್ ದ ಹಾಸ್ಪಿಟಲ್ ಅಂತ ಹೇಳಿ. ನಂತರ ಬಿಕಾಸ್ ಆಫ್ ಪೇಷಂಟ್ ಕಾನ್ಫಿಡೆನ್ಷಿಯಾಲಿಟಿ ಡಿಡ್ ನಾಟ್ ರಿಲೀಸ್. ಸೊ ಹಾಗೆ ನಮಗೆ ಎಮರ್ಜೆನ್ಸಿ ಅಂದರೆ, ಈಗ ಎಲ್ಲ ಡಾಕ್ಟರ್ಸಿಗೆ ನನ್ನ ಪ್ರಕಾರ MBBSಲ್ಲಿ ಇಂಟರ್ನ್ಶಿಪ್ಪಲ್ಲಿ ಎಲ್ಲ ಡಾಕ್ಟರ್ಸಿಗೆ ಎಮರ್ಜೆನ್ಸಿ ಅನ್ನುವ ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ತಿಳುವಳಿಕೆ ಕೊಡೋದು ಬೆಟರ್ ಅಂತ ಅನ್ನಿಸ್ತದೆ. ಸೊ ದ್ಯಾಟ್ ಎವ್ರಿವನ್ ಇಸ್ ಅವೇರ್, ಆಲ್ ಡಾಕ್ಟರ್ಸ್ ಆರ್ ಅವೇರ್ ಹೌ ಟು ಟ್ರೀಟ್ ಆರ್ ಹೌ ಟು ಹ್ಯಾಂಡಲ್ ಎಮರ್ಜೆನ್ಸೀಸ್, ಲೈಫ್ ಆ್ಯಂಡ್ ಡೆತ್ ಸಿಚುವೇಷನ್ಸ್ ಆ್ಯಂಡ್ ಲೈಫ್ ಸೇವಿಂಗ್ ಪ್ರೊಸೀಜರ್ಸ್ ಆರ್ ಟು ಬಿ ನೋಟೆಡ್ ಬೈ ಆಲ್ ಡಾಕ್ಟರ್ಸ್ ಅಂತ ಹೇಳಿ ನನ್ನ ಅನಿಸಿಕೆ ಸರ್. ಒಳ್ಳೆಯದು ನಿವೇದಿತಾ ಅವರೇ. ಮುಖ್ಯವಾಗಿ ಎಮರ್ಜೆನ್ಸಿ ಮೆಡಿಸಿನ್ ಮತ್ತು ನೀವು ಟ್ರೀಟ್ಮೆಂಟ್ ಮಾಡ್ತಾ ಇರುವಂಥ ಪೇಷಂಟ್ಗಳು ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ಗಳನ್ನೆಲ್ಲ ಯಾವ್ಯಾವ ರೀತಿಯ ಎಮರ್ಜೆನ್ಸಿ ವಿಷಯದಲ್ಲಿ ನೀವು ಹ್ಯಾಂಡಲ್ ಮಾಡ್ತೀರಿ ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೀರಿ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಎಮರ್ಜೆನ್ಸಿ ಮೆಡಿಸಿನ್ ಕುರಿತು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನಿವೇದಿತಾ ಟಿ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಸಂಗೀತಾ ಕಾಖಂಡಕಿಯವರು ಹಾಡಿರುವ ಕನಕದಾಸರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಬಾಳ್ವೆಯೇನು ಕಲ್ ಮುಂದೆ ಶಿವಮೊಗ್ಗ ಎಲ್ ವೇಣುಗೋಪಾಲ್ ಅವರು ಹಾಡಿರುವ ಇನ್ನೊಂದು ಭಕ್ತಿ ರಚನೆ. ಸಂಸಾರಕ್ಕಿಂತ ಮಸೆದು ಮಚ್ಚರಿಪ ಸತಿಯೊಡನೆ ಸಂಸಾರಕ್ಕಿಂತ ಹಸನಾದ ಪಾಳುಗುಡಿಯೇಲೇಸು ವಿಸಜಾಕ್ಷ ಪುರಂದರ ವಿಠಲ ನನೆ ನೆನೆದು ವಿಸಜಾಕ್ಷ ಪುರಂದರ